4.4 ಮೀಟರ್ಗಳು ಅಂದರೆ 600 ಕಿಲೋಹರ್ಟ್ಸ್ ಮತ್ತು ಎಫ್ಎಂ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ಈಗ ಕೆಲವು ಚಿತ್ರಗೀತೆಗಳು. ಪ್ರಾರಂಭಕ್ಕೆ ಸೋನಂ ಚಕ್ರವರ್ತಿಯವರ ಧ್ವನಿಯಲ್ಲಿ ವಂಶಿ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ. ಹೇಮಂತ್, ಶಮಿತಾ ಮಲ್ನಾಡ್ ಹಾಗೂ ಶಿಲ್ಪಾ ಅವರ ಧ್ವನಿಗಳಲ್ಲಿ ಉಪೇಂದ್ರ ಮತ್ತೆ ಭಾಚಿತ್ರದ ಗೀತೆ. ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಶ್ರೀಧರ್ ವಿ ಸಂಭ್ರಮ್. ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕದಂಬ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿದ್ದಾರೆ ಚೈತನ್ಯ. ಸಂಗಾತಿಯೇ ಕಣ್ಣಲ್ಲಿ ಕಣ್ಣಾಗಿಯೇ ಕಣ್ಣೀರು ತುಂಬಿದೆ ಏತಕ್ಕೆ ನೀ ಅಳದಿರು ನಾನಿಲ್ಲವೆ ನಿನ್ನ ಭಾರವ ತಾಳುವೆ ಜೊತೆ ಬಾಳುವೆ ಸಂಗಾತಿಯೇ ಮೆತ್ತೆ ಮೇಲೆ ನಡೆಸುವೆ ದಣಿವುದಾಹದ ಮಾತಿನ ಮರೆಸುವೆ ನಿದ್ದೆ ಬಾರದೆ ನೀ ಹೊರಳುತ್ತಿದ್ದರೆ ಮೆಲ್ಲ ಹೊದ್ದಿಸಿ ನಾಲಿ ಹಾಡ ಹಾಡುವೆ ನಾವಿಬ್ಬರೇ ನಮಗೆಲ್ಲಿಯೂ ನೋವಲ್ಲಿ ನನ್ನೆದೆಗೆ ಒರಗಿ ಬಿಡು ಮಗುವಾಗಿ ಮಲಗಿ ಬಿಡು ಸಂಗಾತಿಯೇ ಕಣ್ಣಲ್ಲಿ ಕಣ್ಣಾಗಿ ಕಣ್ಣೀರು ತುಂಬಿದೆ ತಕೆ ನೀ ಅಳದಿರು ನಿನ್ನ ಭಾರವ ತಾಳುವೆ ಜೊತೆ ಬಾಳುವೆ ಸಂಗಾತಿಯೇ ಸೇವೆಗೆ ನಿತ್ಯ ನಿನ್ನ ತ್ಯಾಗಕ್ಕೆ ಜೀವ ಕೊಟ್ಟರು ಋಣವೆಂದು ತೀರದು ನೆನ್ನೆ ಕಳೆಯಿತು ನೆನಪು ಮಾತ್ರ ಉಳಿಯಿತು ನಾಳೆ ಎನ್ನುವ ಬೆಳಕಿಲ್ಲಿ ಹೋಯಿತು ಆ ದೈವಕ್ಕೂ ಕರುಣೆಯಿದೆ ಕಣ್ಣೀ ಬದುಕೆನ್ನೋ ಬಂದಿದೆ ನಡೆಸೋಣ ದಾರಿಯಿದೆ ಸಂಗಾತಿಯೇ ಕಣ್ಣಲ್ಲಿ ಕಣ್ಣಾಗ ಕಣ್ಣೀರು ತುಂಬಿದೆ ಏತಕ್ಕೆ ನೀ ಅಳದಿರು ನಾನಿಲ್ಲವೆ ನಿನ್ನ ಭಾರವ ತಾಳುವೆ ಜೊತೆ ಬಾಳುವೆ ಸಂಗಾತಿಯೇ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬಲ್ಲನ್ ಮಗ ಚಿತ್ರದ ಗೀತೆ, ಶ್ರೀರಂಗ ಹಾಗೂ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತವಿದೆ. ಮಂಡಿಪೇಟೆ ರಾಜ್ ಬೇಡ್ಕರ್ ರಾಜ್ ಅಲ್ಕುಂಟೆ ಬೇಜಲ್ ಕುಂಟೆ ಎಲ್ಲಾಪುರ್ದು ಸುತ್ತಿ ಬಂದ ಗಂಟ ಇಲ್ಲ ಟಿಪ್ಪಲ್ ನನ್ ಮಗನ್ನಾಲು ಅರೆ ಬಕ್ಕಮ್ಮ ಲೋಕ ಎಲ್ಲ ಕಂಡು ಬೈಪೇಡಮ್ಮ ಇಲ್ಲಿ ನಿನ್ನ ಜಂಪ ಅರೆ ಆತಂಟಿ ಬಟ್ಟೆ ಹಾಕೆ ಮೈ ತುಂಬ ಕುಲ್ಕಾಡ ನಡಿಗೆಲಿ ಅಂದರೂ ಬಾಯರು ಕೈಯಾಳಿ ನನ್ನ ಮುಂದೆ ಬೇಡ ಕಣೈಜರು ಕಾಲಂಜಿಗೆ ಬಂದೆ ನೋಡು ಸೇರಿಗೆ ಸಂವಾ ಸೇರ ನಾನು ಬ್ಯಾ ಬ್ಯಾ ಬ್ಯಾಡಳ್ಳಿ ಕೈದ ನಿನ್ನ ಮ್ಯಾ ಮ್ಯಾ ಮ್ಯಾ ಮ್ಯಾಲೆ ಬಿದ್ದಾಗ ನಾನು ಬ್ಯಾ ಬ್ಯಾ ಬ್ಯಾಡಳ್ಳಿ ಕೈದ ನಿನ್ನ ಮ್ಯಾ ಮ್ಯಾ ಮ್ಯಾ ಮ್ಯಾಲೆ ಬಿದ್ದ ಬಂದ ಕಂಡು ಇಲ್ಲ ಟೀಪಲ್ ನನ್ನ ಮಗ ನಾನು ಅರೆ ಬಕ್ಕಮ್ಮ ಲೋಕನೆಲ್ಲ ಕಂಡು ಬೇಡಮ್ಮ ಇಲ್ಲಿ ನಿನ್ನ ಜಂಬ ಹಾಯ್ ಅರೆ ಅದಳ್ಳಿ ಪಟ್ಟೆ ಹಾಕೆ ಮೈ ತುಂಬ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಚಿತ್ರದ ಹೆಸರು. ಕೇಳಿಬರುವ ಧ್ವನಿಗಳು ಚಿತ್ರ ಹಾಗೂ ರಾಜೇಶ್ ಅವರದು. ವೀರ್ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲ. ಹೀಗೆ ಕಚ್ಚಗುಳಿ ಆಡು ಹಾಗೆ ಚಳಿ ಚಳಿ ಯಾಕೆ ಹೀಗೆ ಕಚ್ಚಗುಳಿ ಆಡು ಹಾಗೆ ನಡುಗು ಮೈಗೆ ಕಂಬಳಿ ಹಾಗೆ ಅಪ್ಪಿಕೊ ನನ್ನ ಹೀಗೆ ಮೇಲಗೆ ಒಳಗೆ ಬಿಸಿಯ ಹೊರಗೆ ಚಳಿಯ ಅಪ್ಪಿದರೂ ಏನು ಸಾಲದು ಮಂಜಿನ ಮುಗಿಲಾಯ್ತು ಮೈಯೆಲ್ಲ ಚಳಿ ಚಳಿ ಯಾಕೆ ಹೀಗೆ ಆಹಾ ಮತ್ತೆ ಅನ್ನೋ ಯಾಚನೆ ನೊಲವಿನ ಸಾರ ಸಾರ ಸುಖ ಸುಧೆ ಸಾಗರ ನನಗೂ ನಿನ್ನ ಹಾಗೆ ಚಳಿ ಚಳಿ ಆಕೆ ಹೀಗೆ ಚಿತ್ರ ಹಾಗೂ ಉದಿತ್ ನಾರಾಯಣ್ ಅವರ ಯುಗಳ ಧ್ವನಿಗಳಲ್ಲಿ ಸಾಹುಕಾರ ಚಿತ್ರದ ಗೀತೆ. ಮನಸೇ ಪರಿಚಯ ಅಂಗಾಂಗದ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ನಮ್ಮ ನಿಲಯದಿಂದ ಈ ರಾತ್ರಿ 10:30 ಕೇಳುವಿರಿ. ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ 6:51 ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಭದ್ರಾವತಿ ತಾಲೂಕಿನ ಹಳ್ಳಿಕೆರೆಯ ಜಿಲ್ಲಾ ರೈತ ತರಬೇತಿ ಕೇಂದ್ರದಲ್ಲಿ ದಿನಾಂಕ 15 ಕೃಷಿ ತಂತ್ರಜ್ಞರ ಸಂಸ್ಥೆ ಶಿವಮೊಗ್ಗ ಹಾಗೂ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಆಹಾರ ದಿನಾಚರಣೆಯ ಬಾನುಲಿ ವರದಿ ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ಹೆಚ್ ಎಂ ಮಹೇಶ್. ಕಾರ್ಯಕ್ರಮದ ಸಮಗ್ರ ನಿರ್ವಹಣೆ SL ರಮೇಶ್ ಪ್ರಸಾದ್. ಕೇಳಿ ಈ ಸಂಜೆ 6:51 ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು. ಅಡಕೆ ಬೆಳೆಯಲ್ಲಿ ಎಲೆ ಚುಕ್ಕಿ ರೋಗದ ನಿರ್ವಹಣೆ ಈ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ದಿನಾಂಕ 18 ಸುಳ್ಳುಗೂಡಿನಲ್ಲಿ, ದಿನಾಂಕ 19 ಯಡೂರಿನಲ್ಲಿ, ದಿನಾಂಕ 20 ಮಾಸ್ಚಿಕಟ್ಟೆ ಹಾಗೂ ನಗರದಲ್ಲಿ, ದಿನಾಂಕ 21 ನಿಟ್ಟೂರಿನಲ್ಲಿ, ದಿನಾಂಕ 27 ನಾಗೋಡಿಯಲ್ಲಿ, ದಿನಾಂಕ 28 ಬೈಸೆಯಲ್ಲಿ, ದಿನಾಂಕ 29 ಅರಮನೆಕೊಪ್ಪದಲ್ಲಿ ಹಾಗೂ ದಿನಾಂಕ 31 ಚಕ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಡಕೆಯಲ್ಲಿ ಎಲೆ ಚುಕ್ಕಿ ರೋಗ ಬಾಧಿತ ತಾಕುಗಳಿಗೆ ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು, ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಈ ರೋಗದ ಸಮಗ್ರ ನಿರ್ವಹಣೆ ಕುರಿತು ಮಾಹಿತಿ ನೀಡಲಿದ್ದಾರೆ. ರೈತರು ಇದರ ಸದುಪಯೋಗ ಪಡೆಯಲು ಕೋರಲಾಗಿದೆ. ಮತ್ತೆ